ಸ್ವಲ್ಪ ಸಮಯ ಏರ್ಪೇರ್ ಆಗಬಹುದು. ಆದರೆ ವಾತಾವರಣದ ನಡವಳಿಕೆ ಮಾತ್ರ ಯಾವ ರೀತಿ ಬಹುತೇಕ ನಾವು ನಿರೀಕ್ಷೆ ಮಾಡಿರ್ತೀವಿ ಅದೇ ರೀತಿಯಾದಂತಹ ಒಂದು ವಾತಾವರಣ ವಾರಪೂರ್ತಿ ಇರ್ತದ ಅನ್ನೋದು ಇದ್ರ ಮೇಲೆ ನಾವು ಹೆಚ್ಚಿನ ನಂಬಿಕೆಯನ್ನ ಇಡೋದಕ್ಕೆ ಕಾರಣ ಆಗ್ಯದ ಅಂತ ಹೇಳಿ ಹೇಳಬಹುದು. ಇನ್ನೊಂದು ಮಾತನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. 26ನೇ ತಾರೀಕು ಬಂಗಾಳ ಕೊಲ್ಲಿಯೊಳಗ ಆಗ್ನೇಯ ಪ್ರದೇಶದೊಳಗೆ ಒಂದು ವಾಯುಭಾರ ಕುಸಿತ ಆಗುವಂತಹ ಸಂಭವ ಅದ. ಅದರ ಪರಿಣಾಮವಾಗಿ ತಮಿಳುನಾಡು ಇರಬಹುದು, ಆಮೇಲೆ ಆಂಧ್ರಪ್ರದೇಶದ ಕರಾವಳಿ ತೀರ ಇರಬಹುದು, ಈ ಕಡೆ ನಮ್ಮ ಕರ್ನಾಟಕದ ದಕ್ಷಿಣ ಭಾಗ ಇರಬಹುದು, ಆಮೇಲೆ ನಮ್ಮ ಪ್ರದೇಶ ಇರಬಹುದು, ವಿಶೇಷವಾಗಿ ದಕ್ಷಿಣ ಪ್ರದೇಶ ಆಮೇಲೆ ಕರಾವಳಿ ಪ್ರದೇಶಗಳು ನಮ್ಮ ಇಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಏನು ತಜ್ಞರು ಹೇಳಿದ್ರು. ಅದನ್ನೇ ನಾವು ನೋಡ್ತಾ ಇದ್ದೀವಿ. ಮತ್ತೊಮ್ಮೆ ಚೆನ್ನೈ ಮತ್ತು ತಮಿಳುನಾಡು ಏನದ ಭಯಂಕರವಾದಂತಹ ಒಂದು ಮಳೆಗೆ ತುತ್ತಾಗ್ಯದ ಅಂಥೇಳಿ ಹೇಳ್ಬೋದು. ಅದರ ಜೊತೆಗೆ ಆಂಧ್ರಪ್ರದೇಶದ ಕರಾವಳಿ ತೀರ ಏನದ ಅಲ್ಲಿಯೂ ಕೂಡ ಸಾಕಷ್ಟು ಮಳೆಯಾಗಿ ಅಲ್ಲೋಲ ಕಲ್ಲೋಲಗಳೇ ಸೃಷ್ಟಿ ಆಗ್ಯಾವ. ನಮ್ಮಲ್ಲಿ ಕೂಡ ಅಂದ್ರೆ ದಕ್ಷಿಣ ಕರ್ನಾಟಕದೊಳಗ ಮಳೆಯಾಗಿ ಅಕಾಲಿಕವಾದಂತಹ ಈ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು, ಬೆಳೆ ನಾಶ ಆಗಿದೆ, ಆಮೇಲೆ ಆಸ್ತಿ ಪಾಸ್ತಿಗಳ ಹಾನಿಯಾಗಿದೆ, ಸಾವು ನೋವುಗಳು ಕೂಡ ಬಹಳಷ್ಟು ಸಂಭವಿಸಿದ್ದಾವೆ. ಇದು ನಮಗ ಬೇಡಾಗಿತ್ತು. ಅಕಾಲಿಕವಾದಂತಹ ಮಳೆಯಂತೂ ಈಗ ನಮಗ ಬೇಕಾಗಿಲ್ಲ. ಆದರೆ ಕೆಲವು ದಿವಸಗಳ ಹಿಂದೆ ನಮಗ ಕೆಲವು ಬೆಳೆಗಳಿಗೆ ಮಳೆ ಬೇಕಾಗಿತ್ತು. ಹಗುರವಾದಂತಹ ಒಂದು ಪ್ರಮಾಣದೊಳಗೆ ಮಳೆ ಆಗಿತ್ತು ಅಂತಂದ್ರೆ ಅದರಿಂದ ಆ ಬೆಳೆಗಳಿಗೆ ಒಳ್ಳೇದಾಗ್ಯದ. ಆದರೆ ಹೆಚ್ಚಿನ ಪ್ರಮಾಣದೊಳಗೆ ಕೆಲವೊಂದು ಕಡೆ ಮಳೆಯಾಗಿ ಭಾಳ ನುಕ್ಸಾನ್ ಆಗ್ಯದ. ವಿಶೇಷವಾಗಿ ಏನು ಕೊಯ್ಲು ಮಾಡುವಂತಹ ಬೆಳೆಗಳಿದ್ದು ಆ ಬೆಳೆಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಆಮೇಲೆ ನಮ್ಮಲ್ಲಿ ಬಹಳಷ್ಟು ಜನ, ತಾವು ವಿಜಯಪುರ ಜಿಲ್ಲೆ ಇರಬಹುದು, ಕಲಬುರಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ದ್ರಾಕ್ಷಿಯನ್ನ ಬೆಳೀತಾ ಇದ್ದೀರಿ, ಆ ದ್ರಾಕ್ಷಿ ಬೆಳೆಗಾರರಿಗೆ ಸಹಿತ ಬಹಳಷ್ಟು ತೊಂದರೆ ಆಗ್ಯದ, ನುಕ್ಸಾನ್ ಆಗ್ಯದ. ಹೇಳಬೇಕು ಅಂತಂದ್ರೆ ಹಿಂದೆ ಇರಲಾರದಂತಹ ಸಮಸ್ಯೆ ದ್ರಾಕ್ಷಿ ಬೆಳೆ ಒಳಗೆ ಈ ಸಲ ಆಗಿದೆ ಅನ್ನುವಂಥ ಮಾತು ದ್ರಾಕ್ಷಿ ಬೆಳೆಗಾರರಿಂದ ಬರ್ತಾ ಇದೆ. ಏನೂ ಕೈಗೆ ಹತ್ತಲಾರ್ದಂಗೆ ನುಕ್ಸಾನ ಆಗ್ಯದ ಅನ್ನುವಂಥ ಒಂದು ಗೋಳನ್ನು ಅವರು ತೋಡಿಕೊಳ್ತಾ ಇದ್ದಾರೆ. ಕಳೆದ ಕಾರ್ಯಕ್ರಮದೊಳಗೆ ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಿಸಿ ಪ್ರಸಾರ ಮಾಡಿದ್ವಿ. ಅದೇ ರೀತಿಯಾಗಿ ತಜ್ಞರು ಏನು ಮಾಡಬೇಕು ಈ ಸಂದರ್ಭದೊಳಗೆ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಎಷ್ಟೇ ಸೂಚನೆ ಕೊಟ್ಟರೂ ಸಹಿತ ನಾವು ಪ್ರಕೃತಿಯ ಮುಂದೆ ಕೆಲವೊಮ್ಮೆ ಯಾಕೆ ಬಹುತೇಕ ಸಂದರ್ಭಗಳಲ್ಲಿ ಅಸಹಾಯಕರಾಗಿ ಬಿಡ್ತೀವಿ. ಪ್ರಕೃತಿಯ ನ್ಯಾಯ ಏನದಲ್ಲ ಅದೇ ಗೆದ್ದು ಬಿಡ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ತನಕ ನೋಡ್ಕೋತ ಬಂದೀವಿ. ಈ ಸಲ ಅಂತೂ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಗಳಲ್ಲಿ ಎಂದೂ ಇರಲಾರದಂತಹ ಪ್ರವಾಹಗಳು ಬಂದು ಜನಜೀವನ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಗಳನ್ನು ನಾವು ಮೇಲ ಅನುಭವಿಸಬೇಕಾಗಿರುವುದು ನಮ್ಮ ಸಮಯದ ದುರಂತ ಅಂತಲೇ ಹೇಳಬಹುದು. ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲ ನವೆಂಬರ್ನೊಳಗೆ ಭಾಳ ಮಳೆಯಾಗಿದೆ ಅನ್ನುವಂಥ ಒಂದು ಅಂಕಿ ಸಂಖ್ಯೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ತಿಂಗಳೊಳಗೆ ವಾಡಿಕೆಗಿಂತ ಹೆಚ್ಚಿನ ಮಳೆ ಬಿದ್ದದ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ. ನವೆಂಬರ್ 1 27 ತನಕ ರಾಜ್ಯಾದ್ಯಂತ 39 mm ಮಳೆ ಆಗಬೇಕಾಗಿತ್ತು. ಆದರೆ ಆಗಿದ್ದೆಷ್ಟು ಅಂತಂದ್ರೆ 103 mm ಮಳೆ ಹೆಚ್ಚಾಗಿದೆ. ಅಂದ್ರೆ 142 mm ಮಳೆ ಆಗ್ಯದ. ಅಂದ್ರೆ 259% ಹೆಚ್ಚು ಮಳೆ ಸುರಿದದ. ದಕ್ಷಿಣ ಒಳನಾಡಿನೊಳಗೆ 49 mm ಮಳೆ ಆಗಬೇಕಾಗಿತ್ತು. ಆದರೆ 197 mm ಮಳೆಯಾಗ್ಯದ. ಇದು 299% ಹೆಚ್ಚಿನ ಮಳೆ ಅಂಥೇಳಿ ತಿಳಿದು ಬರ್ತದ. ಉತ್ತರ ಒಳನಾಡು ಅಂದ್ರೆ ನಮ್ಮ ಪ್ರದೇಶದೊಳಗೆ ಕೇವಲ ನವೆಂಬರ್ನೊಳಗೆ 24 mm ಮಳೆ ಆಗಬೇಕಾಗಿತ್ತು. ಅಷ್ಟಾಗಿದ್ರ ಸಾಕಾಗಿತ್ತು. ಆದರೆ ಅದಕ್ಕೆ ಬದಲಾಗಿ 69 mm ಮಳೆ ಆಗಿದೆ. 180% ವಾಡಿಕೆಗಿಂತ ಹೆಚ್ಚು ಮಳೆ ಬಂದದ ಅಂಥೇಳಿ ಹೇಳ್ತಾ ಇದ್ದಾರೆ. ಮಲೆನಾಡಿನೊಳಗೆ 53 mm ಆಗಬೇಕಾಗಿತ್ತು. ಆದರೆ ಅಲ್ಲಿಯೂ ಕೂಡ 197 mm ಮಳೆ ಆಗಿದೆ. ಇದು 270% ಹೆಚ್ಚುವರಿ ಮಳೆ ಅಂಥೇಳಿ ಹೇಳ್ತಾ ಇದ್ದಾರೆ. ಕರಾವಳಿ ಒಳಗೆ 58 mm ಆಗಬೇಕಾಗಿತ್ತು. 246 mm ಆಗಿದೆ. 320% ಹೆಚ್ಚು ಮಳೆ ಸುರಿದದ ಅಂಥೇಳಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ಮಾಹಿತಿ ನಮಗೆ ತಿಳಿಸ್ತಾ ಇದೆ. ನವೆಂಬರ್ನೊಳಗೆ ಆಂಧ್ರಪ್ರದೇಶದೊಳಗೆ 156%, ಕೇರಳದೊಳಗೆ 148%, ತಮಿಳುನಾಡಿನೊಳಗೆ 115% ಹೆಚ್ಚು ಮಳೆ ಆಗ್ಯದ. ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಮಳೆ ಆಗಬೇಕು ಅದಕ್ಕಿಂತ ಈ ಪ್ರಮಾಣದ ಮಳೆ ಹೆಚ್ಚುವರಿ ಆಗಿದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆಯವರು ತಿಳಿಸ್ತಾ ಇದ್ದಾರೆ. ಈ ಪರಿ ಮಳೆ ಆಗುವುದರಿಂದ ನಮಗೆಲ್ಲ ಅನುಭವ ಆಗಿಬಿಟ್ಟದ, ಎಷ್ಟೆಲ್ಲ ತೊಂದರೆಗೆ ನಾವು ಸಿಲುಕು ಹಾಕೋತೀವಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದಂತಹ ಒಂದು ಪರಿಸ್ಥಿತಿ ಆಯ್ತಪ್ಪ ಅಂತಂದ್ರೆ ಇರುವಂತಹ ಆಸ್ತಿ ಪಾಸ್ತಿಯನ್ನೆಲ್ಲ ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ನಮ್ಮ ಮುಂದೆ ರಾಕ್ಷಸಾಕಾರವಾಗಿ ನಿಲ್ತದ ಅಂತ ಹೇಳಿ ಹೇಳ್ಬೋದು. ಆತ್ಮೀಯರೇ, ಪರಿಸರದ ಬಗ್ಗೆ ನಾವು ವಿಚಾರ ಮಾಡ್ತಾ ಇರೋದಕ್ಕೆ ಈಗ ಬಹಳ ತಡ ಆಯಿತು ಅಂತಲೇ ಹೇಳ್ಬೋದು. ತಡ ಆದರೂ ಸಹಿತ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ, ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಪರಿಸರವನ್ನು ಯಾವ ರೀತಿ ನಾವು ಮತ್ತೆ ಆರೋಗ್ಯಪೂರ್ಣವಾಗಿ ಕಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಗಂಭೀರವಾಗಿ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದೊಳಗೆ ಅಂತಹ ಉದಾಹರಣೆಗಳನ್ನು ಕೂಡ ನಾವು ತಮಗೆ ಕೊಟ್ಟಿವಿ. ಮೊನ್ನೆ ರವಿವಾರ ದಿವಸ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಮಾಡಿದಂಥ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ತಗೊಳ್ಳೋದಕ್ಕೆ ಅವರು ಉದಾಹರಣೆಗಳನ್ನು ಹೇಳಿದ್ದಾರೆ. ಉತ್ತರ ಪ್ರದೇಶದೊಳಗೆ ಜಲೌನ್ ಅನ್ನುವಂಥ ಒಂದು ಪ್ರದೇಶದೊಳಗೆ ನೂನ್ ಅಂಥೇಳಿ ಒಂದು ನದಿ ಒಂದು ಕಾಲದೊಳಗೆ ಇತ್ತು. ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ, ಅದರೊಳಗೆ ಮಾಲಿನ್ಯ ಉಂಟು ಮಾಡಿದ್ರಿಂದಾಗಿ ಆ ನದಿನೇ ನಿರ್ನಾಮಾಗಿ ಹೋಗಿತ್ತು. ಅದರ ಕುರುಹು ಸಹಿತ ಇದ್ದಿದ್ದಿಲ್ಲ. ಅದಕ್ಕಾಗಿ ಅಲ್ಲಿಯ ಗ್ರಾಮಸ್ಥರು ವಿಚಾರ ಮಾಡಿದ್ರು, ಈ ನದಿಯನ್ನು ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನುವಂತಹ ಒಂದು ಧ್ಯೇಯೋದ್ದೇಶ ಅವರಲ್ಲಿ ಮನೆ ಮಾಡಿತು. ಅದಕ್ಕಾಗಿ ಒಂದು ಕಮಿಟಿ ಮಾಡಿದ್ರು, ಏನು ಮಾಡಬೇಕು ಅನ್ನುವಂತಹ ಒಂದು ನೀಲಿ ನಕ್ಷೆಯನ್ನು ಹಾಕೊಂಡು ಅದರ ಸಲುವಾಗಿ ಕೆಲಸ ಮಾಡಿದ್ರು. ಇದೇ ಮಾರ್ಚ್ನೊಳಗೆ ನದಿಯನ್ನು ಪುನರುಜ್ಜೀವನ ಮಾಡುವಂತಹ ಒಂದು ಕೆಲಸ ಗ್ರಾಮಸ್ಥರೆಲ್ಲರೂ ಕೂಡಿ ಮಾಡಿದ್ದಕ್ಕೆ ಈಗೇನಾಗಿದೆ ಅಂತಂದ್ರೆ ಆ ನದಿ ತುಂಬಿ ಹರಿತಾ ಇದೆ, ಮತ್ತೆ ಅದು ಜೀವಂತ ಆಗಿದೆ. ಆ ದೃಶ್ಯವನ್ನು ನೋಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಇನ್ನೊಂದು ಉದಾಹರಣೆ ನಮ್ಮ ಮುಂದೆ ಅದ ತಮಿಳುನಾಡಿನೊಳಗೆ ತೂತುಕುಡಿ ಅಂಥೇಳಿ, ತಾವು ಕರಾವಳಿ ತೀರದ ಒಂದು ನಗರದ ಹೆಸರನ್ನು ಕೇಳಿರಬಹುದು. ಅದನ್ನು ಇಂಗ್ಲಿಷ್ನೊಳಗೆ ಟುಟಿಕೋರಿನ್ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಬಂಗಾಳ ಕೊಲ್ಲಿ ಸಮುದ್ರದಿಂದಾಗಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ತೀರ ಪ್ರದೇಶ ಕಡಲ ಕೊರೆತಕ್ಕ ಒಳಗಾಗ್ತದೆ. ಅಲ್ಲಿಯ ಮಣ್ಣು ಕುಸಿದು ಹೋಗುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಹಿಂಗಾಗೋದ್ರಿಂದ ಸಣ್ಣ ಸಣ್ಣ ದ್ವೀಪಗಳು ಮುಳುಗಿ ಹೋಗುವಂತಹ ಒಂದು ಸಂಭವ ಇರ್ತದ ಅಂತ ಹೇಳ್ತಿದ್ದರು, ಹೇಳ್ತಾ ಇದ್ರು. ಅದಕ್ಕೆ ಅಲ್ಲಿಯ ಜನರು ಏನ್ ಮಾಡಿದ್ರು ಅಂತಂದ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ತಾಳೆ ಜಾತಿಯ ಗಿಡಗಳನ್ನು ನೆಡೋದಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಅಂದ್ರೆ ಗಿಡ ನೆಟ್ಟರೆ ಏನಾಗ್ತದಪ್ಪ ಅಂತಂದ್ರೆ ಮಣ್ಣು ಬಲಯುತ ಆಗ್ತದೆ, ಹಿಂಗ ಕುಸಿತ ಉಂಟಾಗುವಂತಹ ಸಂಭವಗಳು ಕಡಿಮೆ ಆಗ್ತಾವ ಅನ್ನುವಂತಹ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಅವರು ಗಿಡಗಳನ್ನು ಬೆಳೆಸಿ ಅದನ್ನು ಸಾಧಿಸಿದ್ದಾರೆ. ಈ ಉದಾಹರಣೆಯನ್ನು ಕೂಡ ತಾವು ಕೇಳಬಹುದು. ಅದರ ಜೊತೆಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೇನದಾವ, ನೀರು, ಮಣ್ಣು, ಆಮೇಲೆ ಅರಣ್ಯಗಳು, ಇವುಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು ಅನ್ನುವಂಥ ಒಂದು ಕಿವಿಮಾತನ್ನ ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಅನೇಕರು ಇದರೊಳಗೆ ಭಾಗಿಯಾಗಿದ್ದಾರೆ, ತಮ್ಮ ತಮ್ಮ ಲೆವೆಲ್ನೊಳಗೆ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಗಳು ನಮಗೂ ಸ್ಫೂರ್ತಿಯಾಗಲಿ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಪ್ರಧಾನಿಗಳು ಹೇಳೋದನ್ನ ಒಂದು ಸಲ ನಾವು ಕೇಳೋಣ. ಮೇರೆ ಪ್ಯಾರೆ ದೇಶವಾಸಿಯೋ ನಮಸ್ಕಾರ. ಸಾಥಿಯೋ, ವೀರತಾ ಕೇವಲ ಯುದ್ಧಕ್ಕೆ ಮೈದಾನ ಮೇ ಹೀ ದಿಖಾಯಿ ಜಾಯೆ ಐಸಾ ಜರೂರಿ ನಹಿ ಹೋತಾ. ವೀರತಾ ಜಬ್ ಏಕ್ ವ್ರತ ಬನ್ ಜಾತಿ ಹೈ ಔರ್ ಉಸ್ಕಾ ವಿಸ್ತಾರ ಹೋತಾ ಹೈ ತೋ ಹರ್ ಕ್ಷೇತ್ರ ಮೇ ಅನೇಕೋ ಕಾರ್ಯ ಸಿದ್ಧ ಹೋನೆ ಲಗ್ತೆ ಹೈ. ಮುಜೆ ಐಸಿ ಹೀ ವೀರತಾ ಕೆ ಬಾರೆ ಮೇ ಶ್ರೀಮತಿ ಜ್ಯೋತ್ಸನಾ ನೆ ಚಿಠಿ ಲಿಖ್ ಕರ್ ಬತಾಯಾ ಹೈ. ಜಾಲೌನ್ ಮೇ ಏಕ್ ಪಾರಂಪಾರಿಕ ನದಿ ಥೀ ನೂನ್ ನದಿ. ನೂನ್ ಯಹಾ ಕೆ ಕಿಸಾನೋ ಕೆ ಲಿಯೆ ಪಾನಿ ಕಾ ಪ್ರಮುಖ ಸ್ರೋತ ಹುವಾ ಕರ್ತಿ ಥೀ. ಲೇಕಿನ್ ಧೀರೆ ಧೀರೆ ನೂನ್ ನದಿ ಲುಪ್ತ ಹೋನೆ ಕಿ ಕಗಾರ್ ಪರ್ ಪಹುಂಚ್ ಗಯಿ. ಜೊ ಥೋಡಾ ಬಹುತ್ ಅಸ್ತಿತ್ವ ಇಸ್ ನದಿ ಕಾ ಬಚಾ ಥಾ ಉಸ್ಮೇ ವೋ ನಾಲೆ ಮೇ ತಬ್ದೀಲ್ ಹೋ ರಹಿ ಥೀ. ಇಸ್ಸೆ ಕಿಸಾನೋ ಕೆ ಲಿಯೆ ಸಿಂಚಾಯಿ ಕಾ ಭಿ ಸಂಕಟ ಖಡಾ ಹೋ ಗಯಾ ಥಾ. ಜಾಲೋನ್ ಕೆ ಲೋಗೋ ನೆ ಸ್ಥಿತಿ ಕೋ ಬದಲ್ನೆ ಕಾ ಬೀಡಾ ಉಠಾಯಾ. ಇಸೀ ಸಾಲ ಮಾರ್ಚ್ ಮೇ ಇಸ್ಕೆ ಲಿಯೆ ಏಕ್ ಕಮಿಟಿ ಬನಾಯಿ ಗಯಿ. ಹಜಾರೋ ಗ್ರಾಮೀಣ ಔರ್ ಸ್ಥಾನೀಯ ಲೋಕ ಸ್ವತಃ ಸ್ಫೂರ್ತ ಇಸ್ ಅಭಿಯಾನ ಸೆ ಜುಡೆ. ಯಹಾಕೆ ಪಂಚಾಯತೋ ನೆ ಗ್ರಾಮೀಣೋ ಕೆ ಸಾಥ್ ಮಿಲ್ಕರ್ ಕಾಮ್ ಕರ್ನಾ ಶುರು ಕಿಯಾ ಔರ್ ಆಜ್ ಇತನೆ ಕಮ್ ಸಮಯ ಮೇ ಔರ್ ಬಹುತ್ ಕಮ್ ಲಾಗತ್ ಮೇ ಯೇ ನದಿ ಫಿರ್ ಸೆ ಜೀವಿತ ಹೋ ಗಯಿ ಹೈ. कितने ही किसानों को इसका फायदा हो रहा है। युद्ध के मैदान से अलग वीरता का ये उदाहरण हमारे देशवासियों की संकल्प शक्ति को दिखाता है और ये भी बताता है कि अगर हम ठान ले तो कुछ भी असंभव नहीं है। और तभी तो मैं कहता हूं सबका प्रयास। मेरे प्यारे देशवासियों, जब हम प्रकृति का संरक्षण करते हैं तो बदले में प्रकृति हमें भी संरक्षण और सुरक्षा देती है। इस बात को हम अपने निजी जीवन में भी अनुभव करते हैं और ऐसा ही एक उदाहरण तमिलनाडु के लोगों ने व्यापक स्तर पर प्रस्तुत किया है। ये उदाहरण है तमिलनाडु के तूतुकुड़ी जिले का। हम जानते हैं कि तटीय इलाकों में कई बार जमीन के डूबने का खतरा रहता है। तूतुकुड़ी में भी कई छोटे आइलैंड और टापू ऐसे थे जिनके समुद्र में डूबने का खतरा बढ़ रहा था। यहाँ के लोगों ने और विशेषज्ञों ने इस प्राकृतिक आपदा का बचाव प्रकृति के जरिए ही खोजा। ये लोग अब इन टापुओं पर पाल्मेरा के पेड़ लगा रहे हैं। ये पेड़ साइक्लोन और तूफानों में भी खड़े रहते हैं और जमीन को सुरक्षा देते हैं। इनसे अब इस इलाके को बचाने का एक नया भरोसा जगा है। साथियों, प्रकृति से हमारे लिए खतरा तभी पैदा होता है जब हम उसके संतुलन को बिगाड़ते हैं या उसकी पवित्रता नष्ट करते हैं। प्रकृति माँ की तरह हमारा पालन भी करती है और हमारी दुनिया में नए नए रंग भी भरती है। अभी मैं सोशल मीडिया पर देख रहा था, मेघालय में एक फ्लाइंग बोट की तस्वीर खूब वायरल हो रही है। पहली ही नजर ये तस्वीर हमें आकर्षित करती है। आप में से भी ज्यादातर लोगों ने इसे ऑनलाइन जरूर देखा होगा। हवा में तैरती इस नाव को जब हम करीब से देखते हैं तब हमें पता चलता है कि ये तो नदी के पानी में चल रही है। नदी का पानी इतना साफ है कि हमें उसकी तलहटी दिखती है और नाव हवा में तैरती सी लगने लग जाती है। हमारे देश में अनेक राज्य हैं, अनेक क्षेत्र हैं, जहां के लोगों ने अपनी प्राकृतिक विरासत के रंगों को संजोकर रखा है। इन लोगों ने प्रकृति के साथ मिलकर रहने की जीवन शैली आज भी जीवित रखी है। ये हम सब के लिए भी प्रेरणा है। हमारे आसपास जो भी प्राकृतिक संसाधन है हम उन्हें बचाएं, उन्हें फिर से उनका असली रूप लौटाएं। इसी में हम सबका हित है। ನಾವು ಪರಿಸರದ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದರೂ ಕೂಡ ಕಡಿಮೆನೆ ಅಂಥೇಳಿ ಹೇಳಬಹುದು. ಅದಕ್ಕಾಗಿ ನಾವು ಎಷ್ಟೇ ಸಮಯ ಕೊಟ್ಟರೂ ಅದು ಕಡಿಮೆನೆ ಅಂಥೇಳಿ ಹೇಳಬಹುದು. ನಿಮಗೆ ಈ ಕಾರ್ಯಕ್ರಮದೊಳಗೆ ಹಿಂದೆ ಕೆಲವು ವಿಷಯ ಹೇಳಿದ್ವಿ. ವಿಶೇಷವಾಗಿ ಭಾರತದ ಪೂರ್ವ ಕರಾವಳಿ ಒಳಗೆ ಇರುವಂತಹ ಮ್ಯಾನ್ಗ್ರೋವ್ ಅರಣ್ಯಗಳ ಬಗ್ಗೆ ನಾವು ಹೇಳಿದ್ವಿ. ಏನು ಅಂತಂದ್ರೆ ಈ ಮ್ಯಾನ್ಗ್ರೋವ್ ಅರಣ್ಯಗಳು ಈ ಸಮುದ್ರ ತೀರದ ಸಮೀಪ ಏನು ನದಿಗಳು ಹರಿತಾವ ಅಥವಾ ಹಳ್ಳಗಳು ಹರಿತಾವ, ಎಲ್ಲಿ ಅವು ಸಮುದ್ರಕ್ಕೆ ಸೇರ್ತಾವ ಅಂಥ ಪ್ರದೇಶದೊಳಗೆ ಈ ಮ್ಯಾನ್ಗ್ರೋವ್ ಅರಣ್ಯಗಳು ಇರ್ತಾವ. ಇಲ್ಲಿ ಮ್ಯಾನ್ಗ್ರೋವ್ ಅರಣ್ಯಗಳಲ್ಲಿ ವಿಶೇಷವಾದಂಥ ಗಿಡಮರಗಳು ಬೆಳೀತಾವ. ಈ ಗಿಡಮರಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ತೀರ ಪ್ರದೇಶದ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಂರಕ್ಷಣೆ ಮಾಡ್ತಾವ, ಭೂಕುಸಿತ ಆಗಲಾರ್ದಂಗೆ ತಡೀತಾವ. 2004 ಏನು ಸುನಾಮಿ ಆಯಿತು, ಆ ಸುನಾಮಿಯ ಸಂದರ್ಭದೊಳಗೆ ಈ ಮ್ಯಾನ್ಗ್ರೋವ್ ಕಾಡುಗಳು ಎಲ್ಲೆಲ್ಲಿ ಇದ್ದು ಆ ಪ್ರದೇಶದಲ್ಲಿ ಜನರಿಗೆ ಒಂದು ಸಂರಕ್ಷಣೆ ಸಿಕ್ಕಿತ್ತು, ರಕ್ಷಣೆ ಸಿಕ್ಕಿತ್ತು. ಅದರಿಂದ ಸಾಕಷ್ಟು ಜನರು ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಸಹಾಯ ಆಯಿತು. ಅದೇ ರೀತಿಯಾಗಿ ತೀರಗಳು ಕೊರೆದು ಹೋಗುವಂಥ ಸಂಭವ ಕೂಡ ಕಡಿಮೆ ಆಯಿತು ಅಂಥೇಳಿ ತಜ್ಞರು, ವಿಶೇಷವಾಗಿ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಈ ವಿಚಾರದ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ, ಅದನ್ನ ಪ್ರಸಾರ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಜನರಲ್ಲಿ ಬರಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಅವರು ಮಾಡಿದರು. ಅದಕ್ಕಾಗಿ ಇಲ್ಲಿ ನಾವು ಏನು ಗಮನಿಸಬೇಕು ಅಂತಂದ್ರೆ ಗಿಡಗಳು ಇದ್ದು ಅಂತಂದ್ರೆ ಅವು ಮಣ್ಣನ್ನು ಹಿಡಿದಿಡ್ತಾವ, ಕಲ್ಲುಗಳನ್ನು ಹಿಡಿದಿಡ್ತಾವ, ನೀರನ್ನು ಹಿಡಿದಿಡ್ತಾವ. ಆದ್ದರಿಂದ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥದ್ರ ಕಡೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಗಿಡಗಳು ಇದ್ದು ಅಂತಂದ್ರೆ ವಾತಾವರಣ ಕೂಡ ತಂಪಾಗಿ ಇರ್ತದ. ಆತ್ಮೀಯರೇ, ತಂಪು ಅನ್ನುವಂಥ ಶಬ್ದ ಬಂದ ಕೂಡಲೇ ನಮಗೆ ನೆನಪಾಗುವುದು ಈಗಿನ ಒಂದು ಕಾಲದ ಬಗ್ಗೆ. ಮಳೆಗಾಲ ಮುಗಿದು ಹೋಯ್ತು, ಆದ್ರೆ ಮಳೆ ಇನ್ನೂ ನಿಂತಿಲ್ಲ ಅನ್ನುವಂಥದ್ದೇ ಒಂದು ವಿಚಿತ್ರ ಸಂಗತಿ, ವಿಪರ್ಯಾಸದ ಸಂಗತಿ ಅಂತ ಹೇಳಿ ಹೇಳ್ಬೋದು. ಏನು ವಾಯುಭಾರ ಕುಸಿತಗಳು ಮೇಲಿಂದ ಮೇಲೆ ಆಗೋದ್ರಿಂದ ಈ ಮಳೆ ಅದರ ಮೂಲಕವಾಗಿ ನಮಗೆ ಸಿಗ್ತಾ ಇದೆ. ಇದೆಲ್ಲ ಆಗಬಾರದು, ಆದರೆ ವಾತಾವರಣ ಏರ್ಪೇರಾಗಿದ್ದರಿಂದ ಇದು ಸಂಭವಿಸ್ತದ ಅನ್ನುವಂತಹ ಮಾತು ನಮಗೆಲ್ಲ ಈಗ ಮನದಟ್ಟಾಗಿ ಹೋಗಿರುವಂತಹದ್ದು. ಅದೇ ರೀತಿಯಾಗಿ ಏನು ಹಂಗಾಮುಗಳದಾವಲ್ಲ, ಹಂಗಾಮುಗಳು ಸಹಿತ ಮುಂದೆ ಹೋಗ್ತಾ ಇದ್ದಾವೆ. ಮಳೆಗಾಲ ಹೆಚ್ಚಾಗ್ತಾ ಇದೆ, ಚಳಿಗಾಲ ಶುರುವಾಗುವಂತಹ ಸಮಯದೊಳಗೆ ಶುರುವಾಗುವುದಿಲ್ಲ, ಅದು ಕೂಡ ಮುಂದೆ ಹೋಗ್ತದ, ಅದು ಕೂಡ ಹೆಚ್ಚಾಗ್ತಾ ಇದೆ. ಅದರ ನಂತರ ಬ್ಯಾಸಿಗೆ ಒಳಗ ಅದು ಕೂಡ ಹೆಚ್ಚಾಗ್ತಾ ಇದೆ. ಹಿಂಗ ಈ ಹಂಗಾಮುಗಳ ಒಂದು ತೀವ್ರತೆ ಏನದಲ್ಲ ಅದು ಹೆಚ್ಚಾಗ್ತಾ ಇದೆ. ಮಳೆಗಾಲದೊಳಗೆ ಹೆಚ್ಚಿನ ಮಳೆ, ಚಳಿಗಾಲದೊಳಗೆ ಹೆಚ್ಚಿನ ಚಳಿ, ಆಮೇಲೆ ಬೇಸಿಗೆ ಒಳಗೆ ಹೆಚ್ಚಿನ ಬಿಸಿಲು, ಈ ಎಲ್ಲಾ ತರಹೇವಾರಿ ಸನ್ನಿವೇಶಗಳನ್ನ ನಾವು ಇವತ್ತಿನ ದಿವಸ ನೋಡಬೇಕಾಗಿದೆ. ವರ್ಷದೊಳಗೆ ಇಷ್ಟೆಲ್ಲ ಸೀಸನ್ಗಳು ಇರ್ತಿದ್ವು ಅಲ್ಲ ಮೊದ್ಲ, ಅವಾಗ ನಮಗ ಅದರ ತೊಂದರೆ ಅನಿಸ್ತಾ ಇರಲಿಲ್ಲ, ಯಾವಾಗ ವಾತಾವರಣ ಸಮತೋಲಿತ ಇದ್ದಾಗ. ಯಾಕಂತಂದ್ರೆ ಎಲ್ಲ ಒಂದು ಬಂಧುರವಾದಂತಹ ಒಂದು ಸ್ನೇಹ ಸಂಬಂಧ ಎಲ್ಲ ಜೀವಿಗಳ ನಡುವೆ ಮತ್ತು ಪರಿಸರದ ನಡುವೆ ಅವಾಗ ಇತ್ತು, ಅವಾಗ ಏನು ಅನಿಸ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ನಮಗೆ ಬಹಳಷ್ಟು ಕಷ್ಟ ಕೊಡ್ತಾ ಇದೆ ಅನ್ನುವಂತಹ ಭಾವನೆ ನಮಗೆ ಬರ್ತಾ ಇದೆ, ಮತ್ತು ಅದು ಸತ್ಯ ಕೂಡ ಹೌದು. ಚಳಿಗಾಲ ಈಗ ಸಣ್ಣಗೆ ಶುರುವಾಗಿದೆ, ಕೆಲವು ದಿನಗಳಿಂದ ಚಳಿ ಹೆಚ್ಚಾಗ್ತಾ ಇದೆ, ರಾತ್ರಿ ಚಳಿ 2-3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ, ಮತ್ತು ಕನಿಷ್ಠ ತಾಪಮಾನ ಕೂಡ ಕಡಿಮೆ ಆಗಿದೆ, ಗರಿಷ್ಠ ತಾಪಮಾನ ಕೂಡ ಕಡಿಮೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಜ್ಞರು ಹೇಳುವ ಪ್ರಕಾರ ಈ ಚಳಿಯ ತೀವ್ರತೆ ಇನ್ನೂ ಹೆಚ್ಚಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಷ್ಟು ನಮ್ಮ ಜಿಲ್ಲೆಗಳಲ್ಲಿ ಸಾಮಾನ್ಯವಾದಂತಹ ಒಂದು ಸರಾಸರಿಯಾದಂತಹ ಉಷ್ಣಾಂಶ ಇರಬೇಕು, ಅದಕ್ಕಿಂತ ಉಷ್ಣಾಂಶ ಕಡಿಮೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಚಳಿಗಾಲದೊಳಗೆ ನಾವು ವಿಶೇಷವಾದಂತಹ ಕಾಳಜಿಯನ್ನು ತಗೊಳ್ಬೇಕಾಗ್ತದೆ. ವಯೋವೃದ್ಧರು, ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಇದ್ದವರು ಮುಂಜಾನೆ ಹೊರಗೆ ತಿರುಗಾಡೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು. ಸೂರ್ಯೋದಯ ಆದ ನಂತರ ಹೊರಗೆ ತಿರುಗಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು. ಅದಕ್ಕಿಂತ ಮೊದಲು ರಾತ್ರಿಯಿಂದ ನಸ್ಕಿನ ತನಕನೂ ಯಾವುದೇ ಕಾರಣಕ್ಕೂ ನಾವು ಆದಷ್ಟು ಹೊರಗೆ ಹೋಗುವುದನ್ನು ತಪ್ಪಿಸಬೇಕು. ಮಕ್ಕಳಿಗೂ ಸಹಿತ ನಾವು ಇದೇ ರೀತಿಯಾದಂಥ ಒಂದು ಸಂರಕ್ಷಣೆಯನ್ನು ಕೊಡಬೇಕಾಗ್ತದೆ. ಚಳಿಗಾಲಕ್ಕೂ ಮತ್ತು ವಾತಾವರಣದ ಬೆಳವಣಿಗೆಗಳಿಗೂ ನೇರವಾದಂಥ ಒಂದು ಸಂಭವದ ಇದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಯಾವಾಗ ಪೆಸಿಫಿಕ್ ಮಹಾಸಾಗರದೊಳಗೆ, ಶಾಂತ ಮಹಾಸಾಗರದೊಳಗೆ ಎಲ್ಲಿನೋ ಅನ್ನುವಂಥ ಒಂದು ಘಟನೆ ನಡೀತದಲ್ಲ, ಅಂದ್ರೆ ಎಲ್ಲಿನೋ ಅಂತಂದ್ರೆ ಅದು ಉಷ್ಣ ನೀರಿನ ಪ್ರವಾಹ, ಅದು ಕ್ರಿಯಾಶೀಲ ಇದ್ದಾಗ ನಮ್ಮ ಮಾನ್ಸೂನ್ಗಳ ಮೇಲೆ ಅದರ ಪರಿಣಾಮ ಆಗ್ತದೆ. ಅದು ಕ್ರಿಯಾಶೀಲ ಇತ್ತು ಅಂತಂದ್ರೆ ನಮ್ಮ ಮಾನ್ಸೂನ್ ಮಳೆಯಲ್ಲಿ ವ್ಯತ್ಯಯ ಆಗ್ತದೆ, ಬರ ಬೀಳುವಂತಹ ಒಂದು ಸಂಭವ ಇರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ತಮಗೆಲ್ಲ ಗೊತ್ತಿರುವಂಥದ್ದು. ಇನ್ನು ಎಲ್ನಿನೋದ ವಿರುದ್ಧ ಪ್ರವಾಹ ಏನಪ್ಪಾ ಅಂತಂದ್ರೆ ಲಾನಿನಾ ಅನ್ನುವಂಥದ್ದು. ಲಾನಿನಾ ಅಂತಂದ್ರೆ ತಂಪು ನೀರಿನ ಪ್ರವಾಹ, ಅದು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಚಳಿಗಾಲ ಹೆಚ್ಚಿರ್ತದೆ ಅನ್ನುವಂಥ ಮಾತನ್ನು ತಜ್ಞರು ತಿಳಿಸ್ತಾ ಇದ್ದಾರೆ. ಇದನ್ನು ತಾವು ಗಮನಿಸಬೇಕು. ಯಾವಾಗ ಲಾನಿನ ಕ್ರಿಯಾಶೀಲ ಇರ್ತದೆ ಅವಾಗ ನಮಗೆ ಚಳಿ ಹೆಚ್ಚಾಗ್ತದೆ. ಈ ಸಲ ಕ್ರಿಯಾಶೀಲ ಆಗ್ತಾ ಇದೆ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ವಿಶದವಾಗಿ ತಿಳ್ಕೊಳ್ಳೋಣ. ಒಟ್ಟಿನೊಳಗೆ ತಾವು ಏನು ಗಮನಿಸಬೇಕು ಅಂತಂದ್ರೆ ವಾತಾವರಣದೊಳಗೆ ಏನು ಪ್ರಕ್ರಿಯೆಗಳು ನಡೀತಾ ಇರ್ತಾವ ಅದು ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿರಂಗಿಲ್ಲ. ಒಂದು ಪ್ರದೇಶದ ಬೆಳವಣಿಗೆ ಇನ್ನೊಂದು ಪ್ರದೇಶದ ಮೇಲೆ ಹಾಗೆ ಆಗ್ತದೆ ಅನ್ನುವಂಥ ಸೂಚನೆ ತಜ್ಞರು ನೀಡ್ತಾ ಇದ್ದಾರೆ. ಅದನ್ನು ನಾವು ಗಮನಿಸಬೇಕು. ನಮ್ಮ ಚಟುವಟಿಕೆಗಳು ಲೋಕಲ್ ಆಗಿರಬಹುದು, ಸ್ಥಳೀಯವಾಗಿರಬಹುದು, ಆದರೆ ಅವುಗಳ ಪರಿಣಾಮ ಮಾತ್ರ ಗ್ಲೋಬಲ್ ಆಗಿರ್ತದೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿರಲಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಾವು ಈಗ ಬೆಳೆ ಕಟಾವಾದ ನಂತರ ಬೆಳೆಯನ್ನು ಅಂದ್ರೆ ಬೆಳೆಯ ಉಳಿಕೆಗಳನ್ನ ನಾವು ಕಾಂಪೋಸ್ಟ್ ಮಾಡಲಾರದೆ ಅದನ್ನೇನಾದರೂ ನಾವು ಸುಟ್ಟು ಹಾಕಿದೀವಿ ಅಂತಂದ್ರೆ ಆ ಹೊಗೆ ವಾತಾವರಣಕ್ಕೆ ಸೇರಿ ವಾತಾವರಣದೊಳಗೆ ಗ್ರೀನ್ ಹೌಸ್ ಹಸಿರು ಮನೆ ಅನಿಲಗಳ ಸಾಂದ್ರತೆ ಹೆಚ್ಚಾಗಿ ಅದರಿಂದ ವಾತಾವರಣದೊಳಗೆ ಉಷ್ಣತೆ ಹೆಚ್ಚಾಗ್ತದೆ ಅನ್ನುವಂಥದ್ದು ತಮಗೆ ಗೊತ್ತದ. ಹೀಗಾಗಿ ನಾವು ಮಾಡುವಂತಹ ಒಂದು ಪ್ರತಿಯೊಂದು ಕೆಲಸ ಇದೊಂದೇ ಅಂತಲ್ಲ, ಪ್ರತಿಯೊಂದು ಮಾಲಿನ್ಯ ಉಂಟು ಮಾಡುವಂತಹ ಒಂದು ಕೆಲಸ ಏನಿರ್ತದ ಅದು ನೇರವಾಗಿ ನಮಗೆ ಪರಿಣಾಮ ಬೀರುವಂತಹ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನುವಂತಹ ವಿಚಾರ ತಮಗೆ ಗೊತ್ತಿರಲಿ. ಡಿಸೆಂಬರ್ 2 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಭೋಪಾಲದೊಳಗ ಏನು ಅನಿಲ ದುರಂತ ಆಯಿತು ಅದರ ನೆನಪಿಗಾಗಿ ನಾವು ಈ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಮಾಲಿನ್ಯ ಮಾಡುವಂತಹ ಚಟುವಟಿಕೆಗಳಲ್ಲಿ ತೊಡಗಬಾರದು ಅನ್ನುವಂಥ ಒಂದು ಧ್ಯೇಯೋದ್ದೇಶ ಇಟ್ಟುಕೊಂಡು ಈ ಒಂದು ದಿನವನ್ನ ಆಚರಣೆ ಮಾಡಿದ್ರೆ ಅದೇ ದಿವಸ ಅಂತಲ್ಲ ಪ್ರತಿ ದಿವಸ ಕೂಡ ಮಾಲಿನ್ಯ ತಡೆಗಟ್ಟುವಂತಹ ದಿನ ಅಂತ ತಿಳ್ಕೊಂಡು ನಾವು ನಮ್ಮ ಮನಸ್ಸನ್ನ ಸಿದ್ಧಗೊಳಿಸಬೇಕಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಡಿಸೆಂಬರ್ 1ನೇ ತಾರೀಕು ಬುಧವಾರದಿಂದ ಡಿಸೆಂಬರ್ 7ನೇ ತಾರೀಕು ಮಂಗಳವಾರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ. ಬುಧವಾರ 1ನೇ ತಾರೀಕು ಕೆಲವು ಜಿಲ್ಲೆಗಳಲ್ಲಿ ಒಣ ವಾತಾವರಣ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಆಮೇಲೆ ಗುರುವಾರ 2, ಶುಕ್ರವಾರ 3, ಶನಿವಾರ 4, ಈ 3 ದಿವಸಗಳಂದು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಒಂದೆರಡು ಜಿಲ್ಲೆಗಳನ್ನು ಬಿಟ್ಟರೆ ಇನ್ನುಳಿದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಬಾಗಲಕೋಟೆ, ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ, ಈ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಇನ್ನ ಉಳಿದಂತಹ 3 ದಿವಸಗಳು, ರವಿವಾರ 5, ಸೋಮವಾರ 6, ಮಂಗಳವಾರ 7, ಈ 3 ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು, ರವಿವಾರ 5, ಸೋಮವಾರ 6, ಮಂಗಳವಾರ 7, ಈ 4 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%. ಗುರುವಾರ 2ನೇ ತಾರೀಕು ಅಲ್ಲದೆ ಶನಿವಾರ 4ನೇ ತಾರೀಕು ಶೇಕಡ 30%, ಶುಕ್ರವಾರ 3ನೇ ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬುಧವಾರ 1, ರವಿವಾರ 5, ಸೋಮವಾರ 6, ಮಂಗಳವಾರ 7, ಈ 4 ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ ಮತ್ತು ಶುಕ್ರವಾರ 2 ಮತ್ತು 3ನೇ ತಾರೀಕು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇದು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಸೂಚನೆ. ಇನ್ನ ಬೀದರ್ ಜಿಲ್ಲೆ ಒಳಗ ಬುಧವಾರ 1, ಗುರುವಾರ 2 ಮತ್ತು ಮಂಗಳವಾರ 7ನೇ ತಾರೀಕು ಮಳೆ ಸಾಧ್ಯತೆಗಳು ಕೇವಲ ಶೇಕಡ 10%. ಬಹುತೇಕ ಈ 3 ದಿವಸ ಒಣ ವಾತಾವರಣ. ಶುಕ್ರವಾರ 3ನೇ ತಾರೀಕು 60%, ಶನಿವಾರ 4ನೇ ತಾರೀಕು 30%, ರವಿವಾರ 5ನೇ ತಾರೀಕು ಮತ್ತು ಸೋಮವಾರ 6ನೇ ತಾರೀಕು ಈ 2 ದಿವಸ ಮಳೆ ಸಾಧ್ಯತೆಗಳು ಶೇಕಡ 25% ಅನ್ನುವಂತಹ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15%, ಗುರುವಾರ 2ನೇ ತಾರೀಕು ಶೇಕಡ 10%, ಶುಕ್ರವಾರ 3ನೇ ತಾರೀಕು ಶೇಕಡ 35%, ಶನಿವಾರ 4ನೇ ತಾರೀಕು 30%, ರವಿವಾರ 5ನೇ ತಾರೀಕು ಅಲ್ಲದೆ ಮಂಗಳವಾರ 7ನೇ ತಾರೀಕು ಶೇಕಡ 25%, ಸೋಮವಾರ 6ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಅಲ್ಲದೆ ಶನಿವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 2, ಶುಕ್ರವಾರ 3 ಈ 2 ದಿವಸ ಶೇಕಡ 75%, ರವಿವಾರ 5, ಸೋಮವಾರ 6 ಮತ್ತು ಮಂಗಳವಾರ 7 ಈ 3 ದಿವಸ ಶೇಕಡ 10% ಅನ್ನುವಂತಹ ಸೂಚನೆಯಾದ. ವಿಜಯಪುರ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಒಂದೆರಡು ಕಡೆ ಉತ್ತಮ ಅನ್ನುವಂತಹ ಮಳೆ ಕೂಡ ನಿರೀಕ್ಷೆ ಮಾಡಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ಮತ್ತು ರವಿವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 35%, ಗುರುವಾರ 2ನೇ ತಾರೀಕು 65%, ಶುಕ್ರವಾರ 3ನೇ ತಾರೀಕು 60%, ಶನಿವಾರ 4ನೇ ತಾರೀಕು 45%, ಸೋಮವಾರ 6ನೇ ತಾರೀಕು 20%, ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡ 25% ಅನ್ನುವಂತಹ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು 1, 2, 3, 4 ಈ ದಿವಸಗಳಂದು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಆಮೇಲೆ ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಅಲ್ಲದೆ ರವಿವಾರ 5, ಸೋಮವಾರ 6 ಮತ್ತು ಮಂಗಳವಾರ 7 ಈ 4 ದಿವಸ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%, ಅಲ್ಲದೆ ಗುರುವಾರ ಮಳೆಯ ಸಾಧ್ಯತೆಗಳು ಶೇಕಡ 15%, ಒಣ ವಾತಾವರಣ ಇರಬಹುದಾಗಿದೆ. ಶುಕ್ರವಾರ 3, ಶೇಕಡ 35%, ಮತ್ತು ಶನಿವಾರ 4ನೇ ತಾರೀಕು ಶೇಕಡ 30% ಅನ್ನುವಂತಹ ಸೂಚನೆ ಅದ. ಈ 2 ದಿವಸ ಅಲ್ಲಲ್ಲಿ ಹಗುರವಾಗಿ ಯಾದಗಿರಿ ಜಿಲ್ಲೆ ಒಳಗ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 20%, ಗುರುವಾರ 2ನೇ ತಾರೀಕು ಅಲ್ಲದೆ ರವಿವಾರ 5ನೇ ತಾರೀಕು ಶೇಕಡ 40%, ಶುಕ್ರವಾರ 3 ಮತ್ತು ಶನಿವಾರ 4 ಈ 2 ದಿವಸ ಶೇಕಡ 50%, ಸೋಮವಾರ 6ನೇ ತಾರೀಕು ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡ 30% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 2, ಶುಕ್ರವಾರ 3 ಈ 2 ದಿವಸ ಶೇಕಡ 70%, ಶನಿವಾರ 4ನೇ ತಾರೀಕು 50, ರವಿವಾರ 5ನೇ ತಾರೀಕು 25, ಸೋಮವಾರ 6 ಮತ್ತು ಮಂಗಳವಾರ 7, ಈ ಎರಡು ದಿವಸ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಉಳಿದ ದಿನಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25%, ಗುರುವಾರ 2ನೇ ತಾರೀಕು 70%, ಶುಕ್ರವಾರ 3ನೇ ತಾರೀಕು 65%, ಶನಿವಾರ 4ನೇ ತಾರೀಕು 40%, ರವಿವಾರ 5 ಶೇಕಡ 20%, ಸೋಮವಾರ 6 ಮತ್ತು ಮಂಗಳವಾರ 7, ಈ ಎರಡು ದಿವಸ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಚತುರ್ದಂಗ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 1, ಗುರುವಾರ 2 ಮತ್ತು ಮಂಗಳವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 3ನೇ ತಾರೀಕು 50%, ಶನಿವಾರ 4ನೇ ತಾರೀಕು 25%, ರವಿವಾರ 5ನೇ ತಾರೀಕು ಕೂಡ ಶೇಕಡ 25%, ಸೋಮವಾರ 6ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗ ಶುಕ್ರವಾರ 3, ಶನಿವಾರ 4, ಈ ಎರಡು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಉಳಿದ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಇಲ್ಲಿ ತನಕ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ಮಿಶ್ರ ವಾತಾವರಣ ಇರಬಹುದಾಗಿದೆ. ಗುರುವಾರ 2, ಶುಕ್ರವಾರ 3, ಶನಿವಾರ 4, ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಎಲ್ಲ ಜಿಲ್ಲೆಗಳಲ್ಲಿ ಅದಾವ. ವಾರಪೂರ್ತಿ ನಾವು ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ಸನ್ನಿವೇಶ, ತುಂತುರು ಮಳೆ, ಹಗುರ ಮಳೆ ಮತ್ತೆ ಬಿಸಿಲಿನ ವಾತಾವರಣ, ಹಿಂಗ ಎಲ್ಲ ಸನ್ನಿವೇಶಗಳನ್ನ ಈ ವಾರ ನಾವು ನೋಡಬಹುದಾಗಿದ. ವಾತಾವರಣದ ಉಷ್ಣತೆ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ. ಸರಾಸರಿ ಗರಿಷ್ಠ ಉಷ್ಣತೆ 27-28 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ಉಷ್ಣತಾಮಾನ 17-19 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀಯರೇ, ಭಾರತೀಯ ಹವಾಮಾನ ಇಲಾಖೆಯವರು ಸೂಚನೆ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರ, ಅಂಡಮಾನ್ ಸಮುದ್ರದೊಳಗ ಇವತ್ತು ಒಂದು ವಾಯುಭಾರ ಕುಸಿತ ಆಗುವಂತಹ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದರ ಬಗ್ಗೆ ನಾವು ಯಾರು ಆತಂಕಿತರಾಗಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರ, ಅದರಿಂದ ನಮಗ ಯಾವುದೇ ತರದ ಆತಂಕ ಎದುರಾಗುವುದಿಲ್ಲ, ಅದು ನಮ್ಮ ಹಾದಿಯೊಳಗ ಬರುವುದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರಿಂದ ಇದರ ಬಗ್ಗೆ ಏನು ತಾವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 530ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ ಎಸ್ ರುಳಿ. ಈಗ ರೇಣಾವ ಗಾಣಿಗೇರ್ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸಾಮೈ ಮಾಡ್ಯಾರ ಮದ ಈ ಸೋ ಸ್ನೇಹ